ಯಾವುದೇ ತರಕಾರಿಯನ್ನ ಬೆಳೆದ್ರೂ ಕೂಡ ಚೆನ್ನಾಗಿ ಬರುವುದಿಲ್ಲ, ಅದರಲ್ಲಿ ಒಂದಷ್ಟು ಸಮಸ್ಯೆಗಳು ಇರ್ತವೆ ಅಂತ ರೈತರು ಹೇಳ್ತಾರೆ. ವಾತಾವರಣದಲ್ಲಿ ಕೂಡ ಸಾಕಷ್ಟು ಏರುಪೇರು ಆಗುವುದನ್ನು ನಾವು ನೋಡ್ತಾ ಇದ್ದೀವಿ. ನಿಮ್ಮ ಅನುಭವದಲ್ಲಿ ಹೇಳಿ, ತರಕಾರಿ ಕೃಷಿ ಮಾಡುವಂತಹದ್ದು ಅಥವಾ ಕಷ್ಟವೋ ಜಾಸ್ತಿಯೇ ಹೇಗೆ? ಸ್ವಲ್ಪ ಕಷ್ಟನೇ, ಮತ್ತೆ ನೀರಾವರಿ ಇದ್ರೆ ಸ್ವಲ್ಪ ಸುಲಭ ಆಗ್ಬೋದು, ಅದು ವ್ಯವಸ್ಥೆ ಇರಬೇಕು. ಗದ್ದೆ ಇದ್ರೆ ತುಂಬ ಉತ್ತಮ. ಮಳೆಗಾಲದಲ್ಲಿ ಗದ್ದೆಯಲ್ಲಿ ತರಕಾರಿ ಆಗುವುದಿಲ್ಲ. ಅದು ಅದರಲ್ಲಿ ಭತ್ತ ಬೇಸಾಯ ಮಾಡ್ತೀವಿ, ಭತ್ತ ಬೇಸಾಯ ಮಾಡ್ತೀವಿ ಗದ್ದೆಯಲ್ಲಿ. ಮತ್ತೆ ಇಳಿಜಾರು ಪ್ರದೇಶ ಇದ್ರೆ ತುಂಬಾ ಅನುಕೂಲ ಮಳೆಗಾಲದಲ್ಲಿ ತರಕಾರಿಗೆ. ಕುಮೇರಿ ಅಂತ ಹೇಳ್ತೀವಿ, ಕುಮೇರಿ ಅದರಲ್ಲಿ ನಾನು ಮಾಡ್ತಾ ಇದ್ದೇನೆ. ಹಾಗೆ ಈಗ ಗದ್ದೆಯಲ್ಲಿ ತರಕಾರಿ ಕೃಷಿ ಮಾಡುವುದಕ್ಕೂ ಕುಮೇರಿಯಲ್ಲಿ ಮಾಡುವುದಕ್ಕೂ ಏನು ವ್ಯತ್ಯಾಸ? ಮಳೆಗಾಲದಲ್ಲಿ ನೀರಿನ ಸಮಸ್ಯೆ ಇಲ್ಲ, ಇದಕ್ಕೆ ನೀರು ಹಾಕಿ ಆಗಬೇಕು. ನೀರು ಬೇಸಿಗೆಯಲ್ಲಿ ಬಿಸಿಲಿನ ಸ್ವಲ್ಪ ಇದು ಜಾಸ್ತಿ ಆಗ್ತದೆ, ಹಾಗೆ ಸ್ವಲ್ಪ ಇಳುವರಿ ಕಡಿಮೆ. ಈಗ ನೀರನ್ನು ಕೊಡುವುದು ಅಂದ್ರೆ ಹೇಗೆ? ಮತ್ತೆ ಅದು ಕಾಲುವೆಯಲ್ಲಿ ಹಾಯಿಸುವಂತಹದ್ದು ಅಥವಾ ಪೈಪ್ ಅಲ್ಲಿ ಹಿಡಿಯುವಂತದ್ದು, ಸ್ಪ್ರಿಂಕ್ಲರ್ ಹಾಕುವುದು ಹೇಗೆ? ಅಲ್ಲ, ಕಾಲುವೆಯಲ್ಲಿ ಬಿಡುವುದು ಒಳ್ಳೆಯದು, ಕಣಿ ಬಿಡುವುದು. ಸ್ವಲ್ಪ ಅಷ್ಟಿಗೆ ಗಿಡ ಗಿಡ ಆಗುವ ತನಕ ಸ್ವಲ್ಪ ಕಷ್ಟ, ಸ್ವಲ್ಪ ಜಾಗ್ರತೆಯಲ್ಲಿ ನೀರು ಬಿಡಬೇಕು ಚಿಕ್ಕ ಮಗುವಿನ ಹಾಗೆ. ಹೌದು, ಮತ್ತೆ ಕಾಲುವೆಯಲ್ಲಿ ನೀರು ಬಿಟ್ಟರೆ ಸುಲಭ ಆಗ್ತದೆ. ಈಗ ಭತ್ತದ ಒಂದು ಕಟಾವಾದ ನಂತರ ಅಥವಾ ಕೊಯ್ಲಾದ ನಂತರ ನೀವು ತರಕಾರಿ ಕೃಷಿಯನ್ನ ಪ್ರಾರಂಭ ಮಾಡಬೇಕು ಅಂದ್ರೆ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು? ಫಸ್ಟಿಗೆ ಉಳುಮೆ ಮಾಡ್ತೇವೆ, ಸಾಮಾನ್ಯ ನವೆಂಬರ್ ಡಿಸೆಂಬರ್ ಆಗ್ತದೆ. ಹೌದು, ಡಿಸೆಂಬರ್ ಆಗ್ತದೆ. ಅಂತರಲ್ಲಿ ನಾವು ಅಲಸಂದೆ, ಸೌತೆಕಾಯಿ, ಕಂಚಲ, ಪಡುವಲಕಾಯಿ, ಬೆಂಡೆಕಾಯಿ, ಮತ್ತೆ ಚೀನಿಕಾಯಿ, ಕುಂಬಳಕಾಯಿ ಎಲ್ಲ ಮಾಡ್ತೇವೆ. ಈಗ ಚಪ್ಪರದ ವ್ಯವಸ್ಥೆ ಬೇಕಾಗಿರುವಂತಹದ್ದು ಮತ್ತು ನೆಲದಲ್ಲಿ ಹಬ್ಬಿಕೊಂಡು ಹೋಗುವಂತಹದ್ದು, ಇದು ಬೇರೆ ಬೇರೆ ಇರ್ತದೆ, ಹೇಗೆ ವ್ಯವಸ್ಥೆ ಮಾಡ್ತೀರಿ? ಚಪ್ಪರ ಆದ್ರೆ ಅದಕ್ಕೆ ನೂಲಿನಲ್ಲಿ ಇದು ಮಾಡೋದು, ಫಸ್ಟಿಗೆ ರೋಪ್ ಅಲ್ಲಿ ಇದು ಸರಿಗೆಯಲ್ಲಿ, ಮತ್ತೆ ಪ್ಲಾಸ್ಟಿಕ್ ಅದರ ನೂಲು ಸಿಗ್ತದೆ, ಅದರಲ್ಲಿ ದಂಪ ಮಾಡಬೇಕು. ಎಳೆದು ಕಟ್ಟೋದು? ಎಳೆದು ಕಟ್ಟುವುದು ನಾವು ಮಾಡಿದ್ದೇನೆ, ಎರಡು ಕಡೆ ಮಾಡಿದ್ದೇನೆ. ಇದು ಹಾಗಲಕಾಯಿ ಇಂಥದಕ್ಕೆಲ್ಲ ಒಳ್ಳೇದಾಗ್ತದೆ. ಇದು ಸೋರೆಕಾಯಿ, ಮತ್ತೆ ಹಾಗಲಕಾಯಿ, ಮತ್ತೆ ಹೀರೆಕಾಯಿ, ಮುಳುಸೌತೆಗೆ. ಮುಳುಸೌತೆಗೆ ತುಂಬಾ ಉಪಯುಕ್ತ ಅದು. ಈಗ ನೆಲದಲ್ಲಿ ಹರಡಿಕೊಂಡು ಹೋಗುವುದಕ್ಕಾದ್ರೆ ಅದು ಕೆಲವರಲ್ಲಿ ಕೊಯ್ಲಿಕ್ಕೆ ಕಷ್ಟ ಆಗ್ತದೆ ನೆಲದಲ್ಲಿ ಹರಡುವುದೇ. ಸೌತೆಕಾಯಿ ಒಳ್ಳೇದಾಗ್ತದೆ ನೆಲದಲ್ಲಿ. ಸ್ವಲ್ಪ ಆಮೇಲೆ ಮಾತಾಡುವ, ಸುಮಿತ್ರವರು ಕಾಯ್ತಾ ಇದ್ದಾರೆ. ಸುಮಿತ್ರವರೇ ಹೇಳಿ, ತರಬೇತಿ ಪಡಿಬೇಕು ಅಂತ ನಿಮಗೆ ಹೇಗೆ ಆಸಕ್ತಿ ಬಂತು? ನಾವು ಸ್ವಸಹಾಯ ಸಂಘದಲ್ಲಿ ಧರ್ಮಸ್ಥಳ ಯೋಜನೆ ಸ್ವಸಹಾಯ ಸಂಘದಲ್ಲಿ ಇದ್ದೆ. ಸ್ವಸಹಾಯ ಸಂಘದಲ್ಲಿ ಇದ್ದವರಿಗೆ ಪಂಚಾಯತಿಯಿಂದ ಸ್ವ ಉದ್ಯೋಗ ಮಾಡುವವರಿಗೆ ಆಸಕ್ತಿ ಇದ್ದ, ಸ್ವಸಹಾಯ ಸಂಘದಲ್ಲಿ ಇದ್ದವರಿಗೆ ಅಲ್ಲಿ ಸೇರ್ಲಿಕ್ಕೆ ಅನುಕೂಲ ಇತ್ತು. ಅದರಲ್ಲಿ ಅಣಬೆ ಕೃಷಿ ಬಗ್ಗೆ ಮಾಹಿತಿ, ಕೆಲವು ತರಬೇತಿಗಳಿತ್ತು. ನಾನು ಎಲ್ಲದಕ್ಕೂ ಹೋಗ್ಲಿಲ್ಲ. ಅಣಬೆ ನಾನು ಮಾಡಿದ್ದೇನೆ, ಮೂರು ನಾಲ್ಕು ಎರಡು ಸಲ ಮಾಡಿದ್ದೇನೆ. ತುಂಬಾ ಅಣಬೆ ಆಗಿತ್ತು. ಮತ್ತೆ ಎಲ್ಲ ಇದು ತರಬೇತಿ ಇರ್ತದೆ. ಸ್ವಸಹಾಯ ಸಂಘದಲ್ಲಿ ಇದ್ದವರಿಗೆ ಮಾತ್ರ ಅಲ್ಲಿ ಕೇಂದ್ರ ಸರ್ಕಾರದ ಅದು ಯೋಜನೆ. ಆಸಕ್ತಿಯಿಂದ ಹೋದ್ರೆ ನಮಗೆ ಇಂಟ್ರೆಸ್ಟ್ ಇರಬೇಕು ಮಾಡಲಿಕ್ಕೆ, ಕಲೀಲಿಕ್ಕೆ. ಸ್ವ ಉದ್ಯೋಗ ಮಾಡುವ ಆಸಕ್ತಿ ಇರಬೇಕು ಹಾಗೆ. ಈಗ ನಿಮ್ಮ ಒಂದು ಪರಿಸರದಲ್ಲಿ ಸಿಗುವಂತಹ ಒಂದು ಕಚ್ಚಾ ವಸ್ತುವನ್ನು ಉಪಯೋಗಿಸಿಕೊಂಡು, ಬಹುಶಃ ಬಯೋಹುಲ್ಲನ್ನು ಉಪಯೋಗಿಸಿಕೊಂಡು ನೀವು ಅಣಬೆ ಕೃಷಿಯನ್ನು ಮಾಡಬಹುದು ಅಂತ ಹೇಳಿ ಒಂದು ಎರಡು ಸಲ ಪ್ರಯತ್ನವನ್ನು ಕೂಡ ಮಾಡಿದಿರಿ. ಇದನ್ನು ಮಾಡಿದ ನಂತರ, ತರಬೇತಿಯನ್ನು ಪಡ್ಕೊಂಡ ನಂತರ ಇದನ್ನೇ ಒಂದು ಸ್ವ ಉದ್ಯೋಗವಾಗಿ ಮಾಡುವುದಕ್ಕೆ ಏನಾದರೂ ಸಾಧ್ಯತೆ ಇದೆಯೋ ಅಥವಾ ನಿಮ್ಮ ಆಸಕ್ತಿ ಇದೆಯಾ? ನಾನು ಆಸಕ್ತಿ ಇದೆ, ಆದ್ರೆ ಹೈನುಗಾರಿಕೆ ಕೂಡ ಇದೆ. ಆದ್ರಿಂದ ಸ್ವಲ್ಪ ಈ ದನಗಳ ಕೆಲಸ ಮಾಡುವಾಗ ಅದೊಂದು ಕಷ್ಟ ಆಗ್ತದೆ ಅಂತ. ಅಣಬೆ ಕೃಷಿಯಲ್ಲಿ ಪ್ರತಿ ದಿವಸ ಕೆಲಸ ಹೆಚ್ಚಿರುವುದಿಲ್ಲ. ಹೌದು, ಆದ್ರೆ ದನದ ಕೆಲಸ, ಹುಲ್ಲು ಅದಕ್ಕೆ ಇದು ನಾವು ಹಟ್ಟಿ ಗೊಬ್ಬರದ ಇದು ಹಟ್ಟಿ ಅದರ ಕೆಲಸ ಎಲ್ಲ. ಹೌದು ಹೌದು, ಅದು ದಿನಾಲು ಡೈಲಿ ಇರ್ತದಲ್ಲ, ಅದ್ರ ಮಾಮೂಲಿ ಟೈಮ್ ಟೈಮ್ಗೆ ಮಾಡ್ಲೇಬೇಕು ಹಾಲು ಕರೆಯುದು ಅದೆಲ್ಲ. ಈಗ ಅಣಬೆ ಕೃಷಿ ಅಂದ್ರೆ ಯಾವ ರೀತಿ ನೀವು ತರಬೇತಿಯನ್ನ ಪಡ್ಕೊಂಡಿದ್ರಿ ಮತ್ತೆ ಹೇಗೆ ಮಾಡುವಂತಹದ್ದು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿ. ನಮ್ಗೆ ಪಂಚಾಯತಿಯಲ್ಲಿ ಅದು ಮೇಡಮ್ ಬಂದಿದ್ರು ಅಣಬೆ ಕೃಷಿಯ ತರಬೇತಿ ಕೊಡ್ಲಿಕ್ಕೆ. ಬೈಹುಲ್ಲು ಅದನ್ನು 2 ಇಂಚಷ್ಟು ಕಟ್ ಮಾಡಿ ನೀರಲ್ಲಿ ನೆನೆಸಲಾಕ್ಬೇಕು 1-2 ಗಂಟೆದ. ಅದನ್ನ ನಂತರ ಬಿಸಿಲಲ್ಲಿ ಒಣಗಿಸ್ಬೇಕು. ಬಿಸಿಲಲ್ಲಿ ಒಣಗಿಸಿದ ನಂತರ ಬಿಸಿಲಲ್ಲಿ ಒಣಗಿಸ್ಲಿಲ್ಲ, ನೆಲದಲ್ಲಿ ತಣ್ಣಗಿದ ಅದರಲ್ಲಿ ಇದು ಬಿಸಿಲು ಬೀಳದೆ ಒಣಗಿಸಬೇಕು, ಅದರ ನೀರಿನ ಪಸೆಲ್ಲ ಡ್ರೈ ಆಗಬೇಕು. ಅದ ನಂತರ ಅದನ್ನು ಒಂದು ಅದಕ್ಕೆ ಪ್ಲಾಸ್ಟಿಕ್ ಸಿಗ್ತದೆ ಅದರದ್ದೇ ಅಣಬೆ ಮಾಡುವಂಥದ್ದು, ಅದರಲ್ಲಿ 2-3 ಇಂಚಿನಷ್ಟು ಬೈಯುಳ್ಳ ಅಡಿಯಲ್ಲಿ ಬೀಜ ಆಗಬೇಕು, ಬೀಜ ಹಾಕಬೇಕು ಅಣಬೆದು. ಹೌದು, ಅನಂತರ 2 ಇಂಚಿ ಬೈಯುಳ್ಳು ಹಾಕಿ ಅದ ನಂತರ ಸ್ವಲ್ಪ ಸುತ್ತಲೂ ಬೀಜ ಹಾಕಬೇಕು. ಅನಂತರ ಪುನಃ ಇದಾಗಬೇಕು ಬೈಯುಳ್ಳು 1 ಇಂಚಿನಷ್ಟು, ಆಮೇಲೆ ಸುತ್ತಲೂ ಬೀಜ, ಹಾಗೆ 4 ಸ್ಟೆಪ್ ಮಾಡಬೇಕು. ಅನಂತರ ಅದನ್ನು ಸೂಜಿಯಿಂದ ಸುತ್ತಲೂ ತೂತ್ ಮಾಡಬೇಕು ಗಾಳಿ ಹೋಗ್ಲಿಕ್ಕೆ. ಆಮೇಲೆ ರಬ್ಬರ್ ಹಾಕಿ ಮೇಲಿಂದ ಕಟ್ಟಿ ಒಂದು ಗಾಳಿ ಆಡದ ಕೋಣೆಯಲ್ಲಿ ಇಡಬೇಕು, ಕತ್ತಲೆ ಕೋಣೆಯಲ್ಲಿ. ಅದು 22 ದಿವಸ. 22 ದಿವಸ ನಂತರ ಅದನ್ನು ಗಾಳಿ ಹೋಗ್ಲಿಕ್ಕೆ ಓಪನ್ ಮಾಡಬೇಕು. ಇದೂಮಿ ಪ್ಲಾಸ್ಟಿಕ್ ತೆಗಿಲಿಕ್ಕಿಲ್ಲ, ಸ್ವಲ್ಪ ಸ್ವಲ್ಪ ಅದನ್ನು ಇದು ಮಾಡಿದ್ರೆ ಅದರಿಂದ ಅದ ನಂತರ ಅಣಬೆ ಬರಲಿಕ್ಕೆ ಶುರು ಆಗ್ತದೆ ದೊಡ್ಡ ದೊಡ್ಡದಾಗ್ತದೆ. ಈ 22 ದಿವಸವೂ ಕೂಡ ಈ ತೇವಾಂಶವನ್ನು ಹೇಗೆ ಕಾಪಾಡಿಕೊಳ್ಳುವಂತದ್ದು, ಅದಕ್ಕೆ ನೀರು ಚಿಮ್ಸ್ತಾ ಇರ್ಬೇಕಾ? ಅಷ್ಟರ ತನಕ ನೀರು ಚಿಮ್ಸ್ಲೇ ಇಲ್ಲ, ಸ್ವಲ್ಪ ಮತ್ತೆ ಅದರ ನಂತರ ನೀರು ಕೊಡ್ಲಿಕ್ಕೆ ಉಂಟು 22 ದಿವಸ ನಂತರ. ಮೊದಲು ಕೊಡ್ಲಿಕ್ಕಿಲ್ಲ? ಇಲ್ಲ. ನೀರನ್ನು ಕಟ್ಟುವಾಗಲೇ ಏನಾದರೂ ನೀರು ಕೊಡ್ಲಿಕ್ಕೆ ಉಂಟು? ಅದು ಬೈ ಅದು ಹುಲ್ಲಲ್ಲಿ ತೇವಾಂಶ ಇರ್ತದೆ. ಹೌದು. ಆಮೇಲೆ ಈಗ ಇದರಲ್ಲಿ ಏನಾದರೂ ಕಪ್ಪು ಫಂಗಸ್ ಬೇರೆ ಏನಾದರೂ ಶಿಲೀಂಧ್ರ ಬರ್ತದ? ಅದಕ್ಕೆ ಅದನ್ನು ಬೈಹುಲ್ಲನ್ನು ನೀರಿನಲ್ಲಿ ಫಂಗಸ್ ಬರದಾಗೆ ನೀರಲ್ಲಿ ನೆನೆದು ಮಾಡುವುದು, ಅದಕ್ಕೆ ಬರದಾಗೆ ನೆನೆಸಿ ಬಿಸಿಲಲ್ಲಿ ಒಣಗಿಸಿದ್ರೆ ಮತ್ತೆ ಬರುದಿಲ್ಲ, ಬಿಸಿಲಲ್ಲಿ ಒಣಗಿಸಲಿಲ್ಲ. ಹೌದೌದು. ಈಗ ಆಯ್ತು, 22 ದಿವಸಗಳ ನಂತರ ಅಣಬೆ ಬರಲಿಕ್ಕೆ ಶುರು ಆಗ್ತದೆ. ಅದು ಎಷ್ಟು ದಿವಸ ಬೇಕಾಗ್ತದೆ? ಅಣಬೆಯನ್ನು ಕುಯಿಲು ಮಾಡುವುದು ಹೇಗೆ, ಪ್ಯಾಕ್ ಮಾಡಿ ಕಳಿಸುವುದು ಹೇಗೆ? ಅಣಬೆಯನ್ನು ಎಲ್ಲ 10 ದಿವಸದಲ್ಲಿ ದೊಡ್ಡ ದೊಡ್ಡದಾಗ ಅದು ಹಾಲಾಗದ ಹಾಗೆ ಅದಕ್ಕಿಂತ ಮುಂಚೆ ಅದನ್ನು ಕೊಯ್ಬೇಕು. ಹಾಗೆ ಅದು ಬರ್ತಾ ಇದೆ, ಕೊಯ್ದ ಅದು ಮೊಗ್ಗು ಮೊಗ್ಗು ಇರ್ತದೆ, ಅದು ದೊಡ್ಡದಾಗ್ತದೆ, ಅದು ನಮಗೆ ಕೊಯ್ಲಿಕ್ಕೆ ಸಿಗ್ತದೆ. ಈಗ ಅಣಬೆಯಲ್ಲಿಯೂ ಕೂಡ 2 ರೀತಿ ಇದೆ ಅಂತ ಕೇಳಿದ್ವಿ, ಒಂದು ಚಿಪ್ಪ ಅಣಬೆ ಅಂತ ಹೇಳುವಂತದ್ದು, ಇನ್ನೊಂದು ಹಾಲು ಅಣಬೆ ಅಂತ ಹೇಳಿ. ನೀವು ಯಾವ್ದನ್ನ ಬೆಳೆದಿದ್ದೀರಿ? ಅದು ಚಿಪ್ಪಣಬೆ. ಚಿಪ್ಪಣಬೆ? ಹೌದು. ಬಟನ್ ಮಶ್ರೂಮ್ ಅಲ್ಲ, ಮತ್ತೊಂದು ಹಾಲಣಬೆ. ಮಿಲ್ಕಿ ಮಶ್ರೂಮ್. ಈಗ ನೀವು ಬೆಳೆದಿದ್ದು ಯಾವ್ದು? ಮಿಲ್ಕಿ ಮಶ್ರೂಮ್. ಹೆಚ್ಚು ಇದು ಉಷ್ಣಾಂಶ ಇರುವಲ್ಲಿ ಮಿಲ್ಕಿ ಮಶ್ರೂಮ್ ಚೆನ್ನಾಗಿ ಬರ್ತದೆ. ಹೌದು. ಅಂದ್ರೆ ಈಗ ಇದನ್ನೇ ಮುಂದೆ ಒಂದು ಉದ್ಯೋಗವಾಗಿ ಮಾಡ್ಲಿಕ್ಕೆ ಅವಕಾಶ ಉಂಟಾ, ಸಾಧ್ಯತೆ ಉಂಟಾ? ಮಾಡಬಹುದು. ಪುರುಷೋತ್ತಮ ಅವರೇ, ನೀವು ಈ ತರಕಾರಿ ಕೃಷಿಯ ಬಗ್ಗೆ ಹೇಳ್ತಾ ಇದ್ರಿ, ಇದಕ್ಕೆ ಗೊಬ್ಬರ ಕೊಡೋದು ಹೇಗೆ? ಗೊಬ್ಬರ ಫಸ್ಟಿಗೆ 2 ಎಲೆ ಬಂದ ಕೂಡಲೇ ಗೊಬ್ಬರ ಹಾಕಬೇಕು, ನಾವು ಹಟ್ಟಿ ಗೊಬ್ಬರನೇ ಹಾಕುವುದು. ಅದು ನಾವೊಂದು ಸಾಲ ಲೆಕ್ಕದಲ್ಲಿ 2-3 ಬಟ್ಟಿ ಹಾಕಿ ಮತ್ತೆ ಅದನ್ನು ಹಾಕ್ತಾ ಹೋಗ್ತೇವೆ. ಮತ್ತೆ ಅದನ್ನು ಸ್ವಲ್ಪ ಮಣ್ಣಿಂದ ಮುಚ್ಚುವುದು, ಅದನ್ನು ಸ್ವಲ್ಪ ಸ್ವಲ್ಪ. ಮತ್ತೆ ಬೇಕಾದಾಗ ಅದು ಅದು ಯಾವ್ದು ವೆರೈಟಿ ಇರ್ತದೆ ತರಕಾರಿ, ಅದರ ಬಗ್ಗೆ ಅದಕ್ಕೆ ಎಷ್ಟು ಗೊಬ್ಬರ ಬೇಕೋ ಯಾವುದು ಹಾಕ್ಬೋದು. ನಾವು ಹೆಚ್ಚಿಗೆ ಹರಳಿಂಡಿ ಹಾಕ್ತೇವೆ, ಮತ್ತೆ ಬೇಕಾದ್ರೆ ಸ್ವಲ್ಪ ಫಸ್ಟ್ಗೆ ಸುಫಲ ಕೊಡ್ತೇವೆ. ಈಗ ಹಟ್ಟಿ ಗೊಬ್ಬರ ಕೊಡುವುದರ ಜೊತೆಗೆ ಹರಳಿ ಹಿಂಡಿಯನ್ನು ಕೂಡ ನೀವು ಕೊಡ್ತೀರಿ. ಹರಳಿ ಹಿಂಡಿಗೂ ಬೇವಿನ ಹಿಂಡಿಗೂ ನೆಲಗಡಲೆ ಹಿಂಡಿಗೂ ಏನು ವ್ಯತ್ಯಾಸ? ನೆಲಗಡಲೆ ಹಿಂಡಿ ಒಳ್ಳೇದು, ಅದು ಹರಳೆ ಹಿಂಡಿ ನೆಲಗಡಲೆ ಹಿಂಡಿ. ಬೇವಿನ ಹಿಂಡಿ ಎಲ್ಲದಕ್ಕೆ ಹಾಕೋದಿಲ್ಲ, ಅದು ಕೈ ಅಲ್ಲ, ಕೆಲವರಲ್ಲಿ ಕೈ ಬರ್ತದೆ ಅಂತ ಹೇಳ್ತಾರೆ, ಅದಕ್ಕೆ ಕೊಡುವುದಿಲ್ಲ. ಅದಕ್ಕೆ ಅಂದ್ರೆ ಸಾಮಾನ್ಯವಾಗಿ ಹುಳಗಳು ಜಾಸ್ತಿ ಬಾರದ ಹಾಗೆ ಇದು ಕೈ ಬೇವಿನ. ಹೌದೌದು. ಈ ಸೌತೆಗೆಲ್ಲ ಕೊಟ್ರೆ ಕಹಿ ಆಗ್ತದೆ ಅಂತ ಹೇಳ್ತಾರೆ, ಸಂಬಂಧ ಇರ್ಲಿಕ್ಕಿಲ್ಲ ಹೇಳ್ತಾರೆ, ನಾವು ಹಾಕೋದಿಲ್ಲ. ನಾನು ಹಾಕ್ಲಿಲ್ಲ. ಹರಳಿ ಹಿಂಡಿ ಹಾಕಿದ್ರೆ ಏನು ಉಪಯೋಗ? ಅದು ಒಳ್ಳೆಯದಾಗಿ ಕಪ್ಪು ಕಪ್ಪು ಬರ್ತದೆ ಎಲೆ ಎಲ್ಲ, ಪುಷ್ಟಿಯಾಗಿರ್ತದೆ ಅದೆಲ್ಲ, ತರಕಾರಿ ಸಹ ಹಾಗೆ ಬರ್ತದೆ. ಎಷ್ಟು ದಿವಸಕ್ಕೊಂದ್ರೆ ಕೊಟ್ಟರು ಒಳ್ಳೇದು ಈ ಹರಳಿ ಹಿಂಡಿ? ನಾನು 1 ತಿಂಗಳಿಗೊಮ್ಮೆ ಅಷ್ಟೇ, 1-2 ಸಲ ಮಾತ್ರ ಹಾಕೋದು ತರಕಾರಿಗೆ, ಜಾಸ್ತಿ ಹಾಕೋದಿಲ್ಲ. ಸಗಣಿ ಗೊಬ್ಬರ? ಸಗಣಿ ಗೊಬ್ಬರ ಸಹ 1-2 ಸಲ ಮಾತ್ರ, ಒಂದು ಅದರ ಇದೇ 1-2 ರಿಂದ 3 ತಿಂಗಳು ಮಾತ್ರ. ಸೌತೆ 2 ತಿಂಗಳು, 2 ತಿಂಗಳಿಗೆ ಆಗ ಎಲ್ಲ ಇದು ಬರ್ತಾ ಇರ್ತದೆ. ಮತ್ತೆ ಬೇಕಾದ್ರೆ ಅದರಾಗೆ ಮತ್ತೆ ಸೌತೆಗೆ ಹಾಕ್ಲಿಕ್ಕೆ ಆಗುದಿಲ್ಲ, ನೀರಲ್ಲೇ ಬಿಡ್ತದೆ ಅದು ಎಲ್ಲ, ಗಿಡ ಬಲ್ಲಿ ಎಲ್ಲ ಹಬ್ಬುತ್ತದೆ. ಮತ್ತೆ ಅದರಾಗೆ ಏನು ಕೊಡ್ಲಿಕ್ಕೆ, ನೀರು ಮಾತ್ರ ಕೊಡುದು. ಆಮೇಲೆ ಈಗ ಪ್ರತಿ ವಾರವೂ ಕೂಡ ಈ ಸಗಣಿ ನೀರ್ ಮಾಡಿ ಹಾಕುವಂತದ್ದು ಅಥವಾ ಗಂಜಳವನ್ನ ನೀರ್ ಮಾಡಿ ಹಾಕುವಂತದ್ದು ಇಂಥದ್ದೆಲ್ಲ ಮಾಡ್ತಾರಲ್ಲ, ಇದು ಒಳ್ಳೇದ ಕೆಟ್ಟದ? ಒಳ್ಳೇದದು. ಇದಕ್ಕೆ ಹೀರೆಗೆ ಆಗ್ಬೋದು, ಬೆಂಡೆಗೆ ಮಾಡ್ಬೋದು. ಬೆಂಡೆಗೆ ಅದು ಜಾಸ್ತಿ ಕೊಡುವುದಿಲ್ಲ, ಅದು ಬಿಲಿ ಆಗ್ತದೆ, ಹಳದಿ ಆಗ್ತದೆ ಅಂತ ಇದು ಕೊಡುದಿಲ್ಲ. ಮತ್ತೆ ಅದಕ್ಕೆ ಎಲ್ಲ ಕೊಡ್ಬೋದು, ವಾರ ವಾರ ಕೊಡ್ಲಿಕ್ಕೆ ಆಗ್ತದೆ. ಗಂಜಲ ಮತ್ತು ಇದು ಸಗಣಿ ನೀರು ಕೊಡ್ತೇವೆ. ಆಮೇಲೆ ಈಗ ಸೋರೆ ಅಂತ ಅಥವಾ ಕುಂಬಳ ಬಳ್ಳಿ ಇಂಥದಕ್ಕೆಲ್ಲ ಒಂದೇ ಬುಡಕ್ಕೆ ನೀ ಇದು ಗೊಬ್ಬರ ಕೊಡುದ್ರ ಬದಲಿಗೆ ಎರಡು ಮೂರು ಕಡೆ ಕೊಟ್ರೆ ಒಳ್ಳೇದು ಅಂತ ಹೇಳ್ತಾರಲ್ಲ. ನಾವು ಹಾಗೆ ಸಾಲು ಮಾಡಿ ಹೋಗುದು, ಸಾಲ ಉದ್ದಕ್ಕೆ ಹೊರಡುತ್ತಾ ಹೋಗುದು, ಬರ್ತದೆ ಬರ್ತದೆ. ಇದು ನಾವು ನೋಡ್ಬೋದು ಹೀರೆಯಲ್ಲಿ ಇಲ್ಲಿಂದ ಒಂದು ಒಂದು 20 meters ತನಕ ಅದರ ಬೇರೆ ಹೋಗ್ತಾ ಇರ್ತದೆ, ಮಳೆಗಾಲದಲ್ಲಿ ಕಾಣ್ತದೆ ಹೀರೆಕಾಯಲ್ಲಿ. ಆಮೇಲೆ ಈಗ ಮಳೆಗಾಲದಲ್ಲಿ ತರಕಾರಿ ಬೆಳೆಯುವುದು ಸುಲಭವೋ ಅಥವಾ ಬೇಸಿಗೆಯಲ್ಲಿ ಬೆಳೆಯುವುದು ಸುಲಭವೋ? ಸುಲಭ ಅಂದ್ರೆ ಮಳೆಗಾಲದಲ್ಲಿ. ಯಾಕೆ? ಯಾಕಂದ್ರೆ ನೀರಿನೊಂದು ಇದಿಲ್ಲ, ನಾವು ಹಾಕಿ ಅದನ್ನು ಸ್ವಲ್ಪ ನೋಡಿದ್ರೆ ಆಯ್ತು ಮಾತ್ರ. ಮತ್ತೆ ಅದಕ್ಕೆ ಸಮಯಕ್ಕೆ ತಕ್ಕ ಗೊಬ್ಬರ ಕೊಡುವುದು. ಬೇಸಿಗೆಗಾಲದಲ್ಲಿ ನೀರಿನ ಇದು ಜಾಸ್ತಿ, ಹಾಗೆ ಇದು ಒಳ್ಳೇದು ಬೇಸಿಗೆಯಲ್ಲಿ ತರಕಾರಿ ಒಳ್ಳೆ ಇದಾಗ್ತದೆ, ಇದು ಹೂವೆಲ್ಲ ಹಾಳಾಗುದಿಲ್ಲ ಬೇಸಿಗೆಯಲ್ಲಿ. ಈಗ ಕೆಲವೊಂದು ತರಕಾರಿ ಈಗ ಸೋರೆ ಆಗ್ಬೋದು ಅಥವಾ ಬೇರೆ ಆಗ್ಬೋದು, ಹೂ ಸಾಕಷ್ಟು ಬಿಡ್ತದೆ ಆದ್ರೆ ಕಾಯಿ ಕಚ್ಚುವುದಿಲ್ಲ ಅಂತ, ಯಾಕೆ ಇದು? ಅದು ಕೇಳುವಾಗ ಅಂತಾರೆ ಪೊಟ್ಯಾಶ್ ಕೊರತೆಯಲ್ಲಿ ಸಾಮಾನ್ಯವಾಗಿ ಸುಡು ಮಣ್ಣು ಅಥವಾ ಬೂದಿ ಏನಾದ್ರು ಹಾಕ್ತೇವೆ, ಅದು ಹಾಕ್ತೇವೆ ನಾವು. ಅದೆಲ್ಲ ಅಲ್ಲದೆ ಪೊಟ್ಯಾಶಿಯಂ ಅಂಶ ಕಡಿಮೆ ಆದ್ರೆ ಹಾಗೆ ಆಗ್ತದೆ ಅಂತ ಹೇಳ್ತಾರೆ ಕೇಳಿದ್ರೆ. ಆಮೇಲೆ ಈಗ ನೈಸರ್ಗಿಕವಾಗಿ ಪರಾಗಸ್ಪರ್ಶ ಆಗ್ತದ ಜೇನು ಹುಳಗಳು ಇಂಥವು ಬಂದು? ಆಗ್ತದೆ ಆಗ್ತದೆ, ಅದರಿಂದಲೇ ಆಗುದು. ಅದು ಈ ಇದು ಚೀನಿಕಾಯಿ ಆಗಿದ್ರೆ ನಾವು ಮಾಡ್ಬೇಕು, ಅದು ಕೈಯಿಂದ ಮಾಡ್ಬೇಕು. ಕೈಯಿಂದ ಮಾಡ್ಬೇಕು. ಹೇಗೆ ಮಾಡುದು? ಗಂಡಿನ ಅದನ್ನು ಹೆಣ್ಣಿನ ಪರಾಗವನ್ನು ಇಡ್ಬೇಕು ಅದಕ್ಕೆ, ಆಗ ಮಾತ್ರ ಆಗುದು. ಅಂದ್ರೆ ಹಗಲು ಹೊತ್ತಲ್ಲಿ ಹರಡುತ್ತದೆ, ರಾತ್ರಿ ಹರಡುತ್ತದೆ? ರಾತ್ರಿ ಹರಡುತ್ತದೆ, ಅದು ಬೆಳಿಗ್ಗೆ ಹೋದಾಗ ಇದು ಮಾಡ್ಬೇಕು. ಆಮೇಲೆ ಈಗ ಹುಳ ಹುಪ್ಪಟೆಗಳು ಮತ್ತು ರೋಗಗಳೆಲ್ಲ ಬರ್ತವ ಅಥವಾ ಬಂದ್ರೆ ಹೇಗೆ ನಿರ್ವಹಣೆ ಮಾಡ್ತೀವಿ? ಬರ್ತದೆ, ಅದಕ್ಕೆ ಇದು ಪೇಟೆಯಲ್ಲ ಮದ್ದು ತಂದು ಕೊಡ್ಲೇಬೇಕು. ಹೌದು, ಇಲ್ಲಾದ್ರೆ ಗಂಜಳ ಹುಳಿ ಮಜ್ಜಿಗೆಲ್ಲ ಆಗುದು, ಅದು ಕೀಟಕ್ಕೆ ಆಗ್ತದೆ ಸ್ವಲ್ಪ. ಈ ಹುಳಕ್ಕೆ ಆಗುದಿಲ್ಲ, ಹುಳ ಸಾಯುದಿಲ್ಲ ಅದರಲ್ಲಿ. ಬೇಟೆಯಿಂದ ಮದ್ದೆ ಕೊಟ್ಟರೆ ಸಾಯುದದು, ಅಂತ ಹುಳಗಳು ಇರ್ತದೆ. ಈ ಹೀರೆ ಇದು ಸೋರೆಕಾಯಿ ಅಲ್ಲಿ ಬರ್ತದೆ ಒಂದು ಹಸೇರಿನ, ಅದಕ್ಕೆ ಯಾವ್ದು ಮದ್ದು ಬೇಟೆಯಿಂದ ತಂದ್ರೆ ಕೊಟ್ಟರೆ ಆಗುದಿಲ್ಲ, ಕಿಲ್ಲರ್ ಕೊಟ್ಟರೆ ಮಾತ್ರ ಅದು ಸಾಯುವುದು ಅಂತ ಅದು ಹುಳ. ಅದು ಅದು ಬಂದ್ರೆ ಎಲ್ಲ ತುದಿಗಳನ್ನು ಇದು ಮಾಡ್ತದೆ, ಒಣಗಿಸ್ತದೆ ಮತ್ತೆ ಎಲೆ ಎಲ್ಲ ತಿಂದಾಗ್ತದೆ ಅಂತ ಹುಳ. ಅದು ಬೇರೆ ರೋಗ ಅಂತ ಬರ್ತದೆ, ರೋಗ ಮತ್ತೆ ಅದು ಎಲೆ ಚುಕ್ಕ ರೋಗ ಬರ್ತದೆ. ಅದು ಹೆಚ್ಚಿನ ತರಕಾರಿಗೆ ಬರ್ತದೆ ಎಲೆ ಚುಕ್ಕ ರೋಗ. ನಾಟಿ ಕೋಳಿ ಬಗ್ಗೆ ಆಮೇಲೆ ಮಾತಾಡ್ತೇನೆ. ಸುಮಿತ್ರವರೇ, ಈಗ ಸ್ವ ಉದ್ಯೋಗವನ್ನ ಕೈಗೊಳ್ಳಬೇಕು. ಈಗ ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಂತಿರೋರು ಬೇರೆ ಬೇರೆ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ತಾರೆ. ಹಸು ಸಾಕಣೆ ಆಗ್ಬೋದು, ಕೋಳಿ ಸಾಕಣೆ, ಹಂದಿ ಸಾಕಣೆ ಆಗ್ಬೋದು, ಬೇರೆ ಬೇರೆ ಚಟುವಟಿಕೆಯಲ್ಲಿ ಇಡ್ತಾರೆ. ಅದರ ಮೂಲಕ ಒಂದು ಸ್ವ ಉದ್ಯೋಗವನ್ನ ಕಂಡುಕೊಳ್ಳುವುದಕ್ಕೆ ಸಾಧ್ಯವಾಗ್ತದ? ಅದನ್ನೇ ಮುಂದುವರಿಸುವುದಕ್ಕೆ ಸಾಧ್ಯ ಆಗ್ತದ? ಆಗ್ತದೆ. ನಮ್ಗೆ ಮಾಡ್ಲಿಕ್ಕೆ ಉತ್ಸಾಹ ಬೇಕು. ಉತ್ಸಾಹ ಬೇಕು, ಹೌದು. ಮತ್ತೆ ಜಾಗದ ಅನುಕೂಲತೆ ಬೇಕು, ನೀರು, ಅದಕ್ಕೆಲ್ಲ ವ್ಯವಸ್ಥೆ ಇದ್ರೆ ಸ್ವ ಉದ್ಯೋಗ ಯಾವುದು ಕೂಡ ಮಾಡಬಹುದು. ಈಗ ಗ್ರಾಮೀಣ ಪ್ರದೇಶದಲ್ಲಿ ಇಂಥದ್ದು ಈಗ ಕೋಳಿ ಸಾಕಣೆ ಮಾಡುದು, ಹಂದಿ ಸಾಕಣೆ ಮಾಡುದು, ಅಥವಾ ಹಾಲನ್ನು ಉತ್ಪಾದನೆ ಮಾಡಿ ಮಾರಾಟ ಮಾಡುದು, ಇದಕ್ಕೆ ಮಾರಾಟಕ್ಕೆ ಎಲ್ಲ ವ್ಯವಸ್ಥೆ ಅಥವಾ ಬೇಡಿಕೆ ಇರ್ತದ? ನಾವು ಡಿಪ್ಪಕ್ಕೆ ಹಾಕುದು ಹಾಲು. ಹಾಲು ಡಿಪ್ಪಕ್ಕೆ ಹೌದು. ಈ ಕೋಳಿ ಎಲ್ಲ ಮಾಡಿದ್ರೆ ಕೋಳಿ ಇಲ್ಲಿ ನಾಟಿ ಕೋಳಿ ನಮ್ದು ನಾಟಿ ಕೋಳಿ ನಮ್ಗೆ ಹೆಚ್ಚಿಗೆ ನಮ್ಗೆ ಯೂಸ್ ಆಗ್ತದೆ. ಬೇರೆಯವರಿಗೆ ಕಡಿದು ಉಪಯೋಗ ಇಲ್ಲ ಇಲ್ಲ, ನಾವು ಕಡಿಮೆ ಹಾಗೆ ನಮ್ಗೆ ಬೇರೆಯವ್ರು ಈಗ ಕೇಳ್ತಾರೆ, ಕೊಡ್ತೇವೆ ನಾವು. ಈಗ ಫಾರ್ಮ್ ಕೋಳಿಗೂ ನಾಟಿ ಕೋಳಿಗೂ ಏನ್ ವ್ಯತ್ಯಾಸ? ಫಾರ್ಮ್ ಕೋಳಿ ಅದು ಇಂಜೆಕ್ಷನ್ ಕೊಟ್ಟು ಎಲ್ಲ ದೊಡ್ಡದಾಗೋದಂತ ಹೇಳ್ತಾರೆ. ನಾವು ನಾಟಿ ಕೋಳಿ ಎಂತ ಇಲ್ಲ, ಈಗ ಹೌದು ಬಿಟ್ಟು ಸಾಕೋದು. ಗೂಡಲ್ಲಿ ಹಾಕ್ಲಿಕ್ಕೆ ಇಲ್ಲ, ಗೂಡು ರಾತ್ರಿ ಮಾತ್ರ, ದೊಡ್ಡ ದೊಡ್ಡ ಹುಂಜ ಎಲ್ಲ ಹೊರಗಡೆ ಕಟ್ಟಿ ಹಾಕೋದು. ಈಗ ಕೋಳಿ ಹೋದಲ್ಲೆಲ್ಲ ಈಗ ಅಡಿಕೆ ತೋಟದಲ್ಲೆಲ್ಲ ಹೋದ್ರೆ ಇದ್ದದನ್ನೆಲ್ಲ ಬೇರನ್ನೆಲ್ಲ ಹೋಗ್ತದೆ ಅಂತ ಹೇಳ್ತಾರಲ್ಲ? ಅಲ್ಲ, ಅದು ನಮ್ದು ತೋಟ ದೂರ ಇದೆ ಅಲ್ಲ, ಹಾಗೆ ಹೋಗುದಿಲ್ಲ, ಉಪದ್ರ ಇಲ್ಲ, ಮನೆ ಸುತ್ತಮುತ್ತ ಹೋಗ್ತಾ ಇರ್ತದೆ. ಇವುಗಳಿಗೆ ಆಹಾರ ಅಂದ್ರೆ ತಿಂಡಿ ಏನು ಕೊಡ್ತೀರಿ? ಭತ್ತ ಕೊಡ್ತೇವೆ, ನಮ್ಮ ಗದ್ದೆಯಲ್ಲಿ ಆಗ್ತದಲ್ಲ ಭತ್ತ, ಅದನ್ನೇ ಹಾಕೋದು. ಗದ್ದೆಗೆ ಹೋಗುದಿಲ್ಲ? ಇಲ್ಲ, ಅದು ಗದ್ದೆಗೆ ಮಳೆಗಾಲದಲ್ಲಿ ಹೋಗುದಿಲ್ಲ, ಅದು ಭತ್ತ ಇದು ಆಗುವಾಗ ಹೋಗ್ತದೆ, ಆದ್ರೂ ಅಷ್ಟು ಉಪದ್ರ ಇರುವುದಿಲ್ಲ. ಈಗ ಮಾಂಸಕ್ಕಾಗಿ ನಾಟಿ ಕೋಳಿ ಬೆಳೆಸ್ತಿರೋ ಅಥವಾ ಮೊಟ್ಟೆಗಾಗಿ ಬೆಳೆಸ್ತಿರೋ? ಮೊಟ್ಟೆಗಾಗಿಲ್ಲ, ನಾವು ಮೊಟ್ಟೆ ಕಡಿಮೆ ಮಾಡುದು, ಕೋಳಿ ಇದಕ್ಕೆ. ಎಷ್ಟಿದೀಗ ಬೇಡಿಕೆ ಬೆಲೆ ಎಲ್ಲ ಹೇಗಿದೆ ಇವಾಗ? ಬೇಲಿಕೆ ನಾವು ದೊಡ್ಡ ದೊಡ್ಡ ಊಂಜೆಲ್ಲ 2,500 ಹಾಗೆಲ್ಲ. ಕೋಳಿ ಅಂಕದ್ದೆಲ್ಲ ಮಾಡ್ತೀರಾ? ಇಲ್ಲ, ಮನೆಯಲ್ಲಿ ಇಲ್ಲ, ನಮ್ಮ ಮನೆಯಲ್ಲಿ ಅಂಕಕ್ಕೆ ಹೋಗುವರಿಲ್ಲ. ಮತ್ತೆ ಅಂಕದವರು, ಹೌದು ಅಂಕದವರು ರೇಟಿಗೆ ಕೊಂಡೋಗ್ತಾರೆ, ಬೇಡಿಕೆ ಜಾಸ್ತಿ. ಮ್ಯಾಕ್ಸಿಮಮ್ ಎಷ್ಟು ಕೊಟ್ಟಿದ್ರಿ? ನಾವು ಕಲಿನ ಸಾಲ ಒಂದು ಆರು ಉಂಜೆ ಕೊಟ್ಟಿದ್ದೇವೆ. ಒಂದಕ್ಕೆ ಎಷ್ಟು? 2,500. ಈಗ ಮಾಂಸಕ್ಕಾಗಿ ಮಾರಾಟ ಮಾಡಿದ್ರೆ ಎಷ್ಟು ಬೆಲೆ ಸಿಗ್ತದೆ? ಮಾಂಸಕ್ಕೆ ಕೊಂಡೋಗೋದು ಕಡಿಮೆ, ಬೇರೆಯವರೀಗ ಮಾಂಸಕ್ಕೆ ಕೊಂಡೋಗೋದು ಕಡಿಮೆ, ಅಂಕದವರೇ ಉಂಜವನ್ನೆಲ್ಲ ಕೊಂಡೋಗೋದು. ಅದು ಸುಲಭದಲ್ಲಿ ಕೋಳಿ ಸಾಕಣೆ ಮಾಡಬಹುದು. ಹೌದು, ಇದನ್ನ ಸ್ವಲ್ಪ ದೊಡ್ಡದಾಗಿ ಮಾಡ್ಲಿಕ್ಕೆ ಅವಕಾಶ ಉಂಟಾ? ಮಾಡಬಹುದು, ಮಾಡಬಹುದು, ಮಾಡುವ ಪ್ರಯತ್ನ ಮಾಡ್ತೀರಾ ಅಂತ. ಸಮಯ ಇಲ್ಲ, ಸಮಯ ಇಲ್ಲ ಇನ್ನು ಮುಂದಕ್ಕೆ. ಹೌದು, ಒಂದ್ ರೀತಿಯ ಒಂದು ಪರಿಶ್ರಮ ಪಟ್ಟರೆ ಮುಂದಕ್ಕೆ ಯಾವಾಗಲೂ ಬೇಕಿದ್ರೆ ಮಾಡಬಹುದು. ಮತ್ತೆ ಮಕ್ಕಳು ಕೂಡ ಹಾಗೆ, ನಮ್ದು ಚಿಕ್ಕವರು, ಅವ್ರು ಕೂಡ ನಮ್ಮ ಹಿಂದೆ ಕೆಲಸಕ್ಕೆ ಎಲ್ಲ ಕರೆದ್ರೆ ಯಾವುದಕ್ಕೂ ಕೂಡ ಬರ್ತಾರೆ, ಇಂಟ್ರೆಸ್ಟ್ ಇದೆ. ಯಾವ ಏನ್ ಕೆಲಸ ಮಾಡ್ತಾರೆ ಮಕ್ಕಳು? ಮಕ್ಕಳು ಕೆಲಸ ನನ್ನ ದನ ಕೊಂಡೋಗ್ಲಿಕ್ಕೆ ತರುವಾಗ ಬರ್ತಾರೆ, ಬನ್ನಿ ಅಂತ. ಕರುವನ್ನು ಹಿಡ್ಕೊಳ್ಳಿಕ್ಕೆ ಮಕ್ಕಳು ಅಲ್ಲಿ ದೊಡ್ಡ ದನವನ್ನು ಕೊಂಡ ತರ್ತಾರೆ. ಮತ್ತೆ ನಾನು ಇದಕ್ಕೆ ಗುಡ್ಡಕ್ಕೆ ಇದು ತರಗೆಲ್ಲ ತರಲಿಕ್ಕೆ ಹೋದ್ದು, ಅವಾಗಲೂ ಬರ್ತಾರೆ, ಬಜಕ್ರೆ ಬರ್ತಾರೆ. ಈಗ ಈಗಿನ ಕಾಲದಲ್ಲಿಯೂ ಕೂಡ ಗುಡ್ಡಕ್ಕೆ ಹೋಗಿ ಬಜಕ್ರೆ ತಕೊಂಡು ಬಂದು ಹಸುವಿನ ಅಡಿಗೆ ಹಾಕಿ ಗೊಬ್ಬರ ಮಾಡುದೆಲ್ಲ ಕಷ್ಟ ಅಲ್ವಾ? ಅವಾಗ ಕಷ್ಟ ಆಗ್ತದೆ, ಆದ್ರೂ ಅದರಲ್ಲಿ ಒಂದು ನಮ್ಗ ಇದು ಟೈಮ್ ಪಾಸ್ ಆಗ್ತದೆ. ಟೈಮ್ ಪಾಸ್ ಮಾಡ್ಲಿಕ್ಕೆ ನೀವು ಅಣಬೆ ಕೃಷಿ ಮಾಡ್ಬೋದು. ಅಲ್ಲ, ಈಗ ಹಟ್ಟಿ ಗೊಬ್ಬರದ ಬದಲಿಗೆ ಈ ಬಾಚಟ್ಟಿ ಮಾಡಿದ್ರೆ ಒಳ್ಳೇದಲ್ವಾ ಅಂತ ನಾನು ಹೇಳುದು. ಹೌದು, ಆದ್ರ ಗೊಬ್ಬರ ನಮ್ಗೆ ತೋಟಕ್ಕೆ ಉಪಯೋಗ ಆಗ್ತದೆ, ಮತ್ತೆ ಯಾವ್ದು ತರಕಾರಿ ಹಾಕ್ಲಿಕ್ಕೆ ಎಲ್ಲದಕ್ಕೂ ಗೊಬ್ಬರ ಉಪಯೋಗ ಆಗ್ತದೆ. ಈ ಗೋಬರ್ ಗ್ಯಾಸ್ ಅಂತ ಏನಾದ್ರು ಮಾಡ್ಕೊಂಡಿದ್ರಾ? ಮಾಡ್ಲಿಲ್ಲ, ಆಲೋಚನೆ ಉಂಟು, ನೀನು ನೋಡ್ಬೇಕು ಮುಂದಕ್ಕೆ. ಈಗ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಸೇರ್ಕೊಂಡ ನಂತರ ನಿಮ್ಮ ಬದಲಾವಣೆಯನ್ನ ಹೇಳಿ, ಯಾವ ರೀತಿ ಬದಲಾವಣೆ ಆಗಿದೆ ಅಂತ? ತುಂಬಾ ಬದಲ ನಮ್ಗೆ ಅಂದ್ರೆ, ನಾವು ಮದುವೆಯಾಗಿ 1 ವರ್ಷ ನಂತರ ನಾನು ಇದು ಸ್ವಸಹಾಯ ಸಂಘಕ್ಕೆ ಸೇರಿದ್ದು. ಈಗ 14 ವರ್ಷ ಆಯ್ತು ಸೇರಿ. ಅದರಲ್ಲಿ ನಾವು ಅಡಿಕೆ ಗಿಡ ಇಡ್ಲಿಕ್ಕೆ ಸಾಲ ತೆಗೆದಿದ್ದೇವೆ, ಮತ್ತೆ ಸೋಲಾರ್ ಇನ್ವರ್ಟರ್ ಹಾಕಿದ್ದೇವೆ, ಮತ್ತೆ ತುಂಬಾ ಹೆಂಗಸರಿಗೆ ಒಂದು ಧೈರ್ಯ, ಒಂದು ಸ್ವಸಹಾಯ ಸಂಘಕ್ಕೆ ಸೇರಿದ್ದೆ, ಸ್ವಂತ ಮಾತಾಡ್ಲಿಕ್ಕೆ ಒಂದು ಇದುಂಟು, ತರಬೇತಿ ಆಗಿದೆ. ಹೌದು, ನಾನು ಪದಾಧಿಕಾರಿ ಆಗಿದ್ದೇನೆ, ಕಾರ್ಯದರ್ಶಿ ಆಗಿದ್ದೇನೆ ಒಕ್ಕೂಟದಲ್ಲಿ. ಈಗ ಬೇರೆ ಬೇರೆ ಊರಿನಲ್ಲಿ ಈ ಸ್ವಸಹಾಯ ಸಂಘಗಳು, ಸ್ತ್ರೀ ಶಕ್ತಿ ಸಂಘಗಳು ತುಂಬಾ ಚಟುವಟಿಕೆಯಿಂದ ಇರುವುದನ್ನ ನಾವು ನೋಡ್ತೀವಿ. ಸ್ವ ಉದ್ಯೋಗವನ್ನು ಕೈಗೊಂಡವರ ಸಂಖ್ಯೆ ಜಾಸ್ತಿ ಆಗ್ತಾ ಉಂಟಾ ಕಡಿಮೆ ಆಗ್ತಾ ಉಂಟಾ? ಜಾಸ್ತಿ ಆಗ್ತಾ ಉಂಟು. ಏನೇನು ಸ್ವ ಉದ್ಯೋಗ ಕೈಗೊಳ್ಳೋದಕ್ಕೆ ಅವಕಾಶ ಉಂಟು? ಸ್ವ ಉದ್ಯೋಗ ಒಂದು ಹೈನುಗಾರಿಕೆ, ಮತ್ತೆ ಅಣಬೆ ಕೃಷಿ, ಮತ್ತೆ ಅಲ್ಲಿ ಈ ತಿಪ್ಪಿದೆಲ್ಲ ಕೈಲಿ ಮಾಡ್ತಾರಲ್ಲ ಅಂತದೊಂದು ಮಾಡ್ತಾರೆ. ಕೈಲೆಲ್ಲ ಮೊದಲೆಲ್ಲ ಇದು ಗರಟ್ಟೆ ಕೈಲ, ತೆಂಗಿನ ಚಿಪ್ಪು, ತೆಂಗಿನ ಚಿಪ್ಪಿನಲ್ಲ ತಿಪ್ಪಿ ತೆಂಗಿನ ಗೆರಟೆ ಅಲ್ವಾ? ಅದರಲ್ಲಿ ಅದೊಂದು ಅಲ್ಲಿ ಮಾಡ್ತಾ ಇದ್ದಾರೆ. ಮತ್ತೆ ಸುತ್ತಮುತ್ತ ಮಾಡ್ತಾರೆ ಯಾರು ಅಲ್ಲಿ ಪಂಚಾಯತಿಯಲ್ಲಿ ನಮ್ಮ ಅದು ಉಂಟಲ್ಲ ಸಂಜೀವಿನಿ, ಅದರಲ್ಲಿ ಒಬ್ಬರು ಇದ್ದಾರೆ ಮಾಡ್ತಾ ಇದ್ದಾರೆ. ಮತ್ತೆ ಉಪ್ಪಿನಕಾಯಿ ಇಲ್ಲ ಇದೆ, ಟೈಲರಿಂಗ್. ನೀವು ಟೈಲರಿಂಗ್ ಕೂಡ ಮಾಡ್ತಾ ಇದ್ದೀರಿ, ಸ್ವಲ್ಪ ಅದರ ಬಗ್ಗೆ ಹೇಳಿ. ಅಂದ್ರೆ ಮಕ್ಕಳ ಯೂನಿಫಾರ್ಮ್ ಹೊಲಿತೀರೋ ಅಥವಾ ಚೂಡಿದಾರ್ ಹೊಲಿತೀರೋ? ಚೂಡಿದಾರ್ ಬ್ಲೌಸ್ ಹೊಲಿತೇನೆ. ಮನೆ ಸುತ್ತಮುತ್ತಲ ಜನ ಬರ್ತಾರ? ತುಂಬಾ ಸಿಗ್ತದೆ ನನ್ಗೆ, ಪುರುಷೋತ್ತು ಕಡಿಮೆ, ರಾತ್ರಿ ಹೊಲಿಯೋದು ನಾನು ಹಾಗೆ. ಅದಕ್ಕೆ ಮೋಟರ್ ಏನಾದ್ರು ಉಂಟು? ಅದಕ್ಕೆ ಮೋಟರ್ ಉಂಟು, ಮೋಟರ್ ಉಂಟು. ಬಂದ್ಮೇಲೆ ಸುಲಭ ಆಗಿದೆ ಈಗ? ಹೌದು, ಸುಲಭ ಇಲ್ಲ, ಕರೆಂಟ್ ಇಲ್ಲದಿದ್ರೆ. ಈಗ ಸೋಲಾರ್ ಇನ್ವರ್ಟರ್ ಉಂಟಲ್ಲ ಅದರಲ್ಲಿ ಯೂಸ್ ಆಗ್ತದೆ, ಇಲ್ಲದಿದ್ರೆ ಕರೆಂಟ್ ಇರದಿದ್ರೆ ಅಯ್ಯೋ ಕರೆಂಟ್ ಹೋಯ್ತಲ್ಲ ಅಂತ ಆಗ್ತದೆ. ಈಗ ಸ್ವಲ್ಪ ನಿದ್ದೆ ಮಾಡ್ಕೊಂಡು ಕತ್ತರಿಸಿದ್ರೆ ಹೆಚ್ಚು ಕಮ್ಮಿ ಆಗುದಿಲ್ಲ? ಇಲ್ಲ, ನಿದ್ದೆ ಬರಲ್ಲ ಕತ್ತರಿಸುವಾಗ. ಇಲ್ಲ, ಬಹಳ ಸಂತೋಷ ಸುಮಿತ್ರ ಅವರೇ ಹಾಗೂ ಪುರುಷೋತ್ತಮ ಪೂಜಾರಿ ಅವರೇ. ಆ ತರಕಾರಿ ಕೃಷಿಯನ್ನ ಮಾಡ್ತಾ ಇದ್ರಿ, ಜೊತೆಗೆ ಭತ್ತದ ಕೃಷಿಯನ್ನು ಕೂಡ ನೀವು ಮಾಡ್ತಾ ಇದ್ರಿ. ಸ್ವ ಉದ್ಯೋಗವನ್ನು ಕೈಗೊಳ್ಳುವಂತ ಒಂದು ಆಸಕ್ತಿಯನ್ನ ಸುಮಿತ್ರ ಅವರು ವ್ಯಕ್ತಪಡಿಸಿದ್ದಾರೆ, ಅದರಲ್ಲೂ ಅಣಬೆ ಕೃಷಿಯನ್ನ ಮಾಡಬೇಕು ಅಂತ ಒಂದು ಉತ್ಸಾಹ ಇದೆ. ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು. ಧನ್ಯವಾದ ಸರ್. ಇದುವರೆಗೆ ಪ್ರಗತಿಪರ ರೈತರಾಗಿರುವ ಬಂಟ್ವಾಳ ತಾಲೂಕಿನ

ಸಕ್ಕರೆ ತುಪ್ಪ ಕಾಲು ವಿಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಸಕ್ಕರೆ ತುಪ್ಪ ಕಾಲು ವಿಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರ